ಅವು ಚಾಕಿ ಆದ ನಂತರ ದಿನಕ್ಕೆ ಮೂರು ಸಾರಿ ಅಂತೆ ಸೊಪ್ಪನ್ನು ಕಟ್ ಮಾಡಿ ಹಾಕಿ ಅವನ್ನ ಬೆಳೆಸ್ತಿದ್ವಿ ನಾವು. ಅದು ಮೊದಲನೇ ಜನ ಮೂರು ದಿನಕ್ಕೆ ಬರುತ್ತೆ, ಮತ್ತೆ ಅದಾದ ನಂತರ ಎರಡನೇ ಜ್ವರ ಎರಡು ದಿನಕ್ಕೆ ಬರುತ್ತೆ, ಮತ್ತೆ ಅದಕ್ಕೆ ಒಟ್ಟಾಗಿ ನಾಲ್ಕು ಜ್ವರಗಳು ಬರ್ತವೆ. ಅದಕ್ಕೆ ನಾಲ್ಕನೇ ಜ್ವರ ಇದ್ದು ಮೂರು ದಿನಕ್ಕೆ ಒಂದ್ಸರಿ ಬರುತ್ತೆ. ಮತ್ತೆ ಅದು ನಾಲ್ಕನೇ ಜ್ವರ ಪಾಸ್ ಆದಮೇಲೆ ಹುಳು ಹಣ್ಣಾಗೋದಕ್ಕೆ ಆರರಿಂದ ಏಳು ದಿನಗಳು ಬೇಕಾಗುತ್ತೆ. ಏಳು ದಿನಗಳ ನಂತರ ಅದು ಹುಳು ಹಣ್ಣಾದರೆ ನಾವು ಅದನ್ನ ಚಂದ್ರಿಕೆಯಲ್ಲಿ ಹುಳುಗಳನ್ನು ಅಲ್ಲ ಹಣ್ಣುಗಳನ್ನೆಲ್ಲ ಆರಿಸಿ, ಆವಾಗೆಲ್ಲ ಬಿದಿರಿನ ಚಂದ್ರಿಕೆ ಇರ್ತಾಯಿದ್ವು, ಆ ಬಿದಿರಿನ ಚಂದ್ರಿಕೆಯಲ್ಲಿ ಹಣ್ಣುಗಳನ್ನೆಲ್ಲ ಆರಿಸಿಬಿಟ್ಟು ಅವು ಎರಡು ದಿನದಲ್ಲಿ ಗೂಡು ಕಟ್ಟೋದಕ್ಕೆ ತಯಾರಿ ಆಗ್ತಾಯಿತ್ತು. ಎರಡು ದಿನ ಬಿಟ್ಟು ನಾವು ಅದೊಂದು ಸ್ವಲ್ಪ ಗೂಡುಗೆಲ್ಲ ಕಟ್ಟಿದ್ಮೇಲೆ ಅದು ಎಲ್ಲ ಆರಬೇಕು. ಅದು ಆರೋದು ಒಂದು ಎರಡು ದಿನ ಆಗುತ್ತೆ. ಟೋಟಲ್ ಆಗಿ ಒಂದು ಐದು ದಿನ ಹುಳು ಹಣ್ಣಾದು ಗೂಡು ಕಟ್ಟಿದ್ಮೇಲೆ ಐದರಿಂದ ಆರನೇ ದಿನ ನಾವು ಮಾರ್ಕೆಟಿಗೆ ಗೂಡು ಮಾರೋದಕ್ಕೆ ಹೋಗ್ತಾಯಿದ್ವಿ. ಅದು ಮಾರ್ಕೆಟ್ ಬಂದು ರಾಮನಗರ ಇಲ್ಲಾಂದರೆ ಶಿಡ್ಲಘಟ್ಟ ಬೆಂಗಳೂರು ಹತ್ರ ಇರೋದು ಅಲ್ಲಿ ತಗೊಂಡೋಗಿ ನಾವು ಮಾರಾಟ ಮಾಡಿ ಬರ್ತಾಯಿದ್ವಿ. ಇದಕ್ಕೆ ಮಾಮೂಲಾಗಿ ರೋಗಗಳು ಮೂರು ರೋಗಗಳು ಬರ್ತವೆ. ಇದಕ್ಕೆ ಸಪ್ಪೆ ರೋಗ ಅಂತ ಒಂದು ಬರುತ್ತೆ. ಆ ಸಪ್ಪೆ ರೋಗ ಅನ್ನಪ್ಪ ಅಂದರೆ ಈಗ ಈ ಸೊಪ್ಪಿನ ಕ್ವಾಲಿಟಿ ಚೆನ್ನಾಗಿರಬೇಕು. ಅದು ಧೂಳು ಹತ್ತಿರೋದಾಗಲಿ ಇಲ್ಲ ನೀರಿನಂಶ ನೀರು ಮೇಲೆ ಬಿದ್ದಿರೋದಾಗಲಿ ಇಲ್ಲಿ ಇಬ್ಬನಿ ಬಿದ್ದಿರೋದಾಗಲಿ ಆ ಥರದ್ದು ಏನಾದರೂ ತಪ್ಪಲ ತಿಂದಿದ್ನಪ್ಪ ಅಂದರೆ ಹುಳುಗಳಿಗೆ ಆ ಸಪ್ಪೆ ರೋಗ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ರೋಗ ಬಂದರೆ ಹುಳು ಸಾಯುತ್ತೆ ಮೇಡಮ್. ಗೂಡು ಕಟ್ಟೋದ್ರಲ್ಲಿ ಹುಳನೇ ಸತ್ತೋಗುತ್ತೆ ಅದು. ಹಾಂ, ಕಟ್ಟೋ ಮೊದಲೇ ಸಾಯುತ್ತೆ ಅದೆಲ್ಲ. ಮತ್ತು ಹಾಗಾಗಿ ನಮ್ಗೆ ಇಲಾಖೆಯವರು ಕೆಲವೊಂದು ಕೆಮಿಕಲ್ಸ್ ಕೊಡ್ತಾರೆ ಅವರು, ಪೌಡ್ರು. ಆ ಪೌಡ್ರನ್ನ ನಾವು ಮೇಲೆ ಧೂಳೀಕರಿಸ್ಬೇಕಾಗುತ್ತೆ. ಮತ್ತು ಬ್ಲೀಚಿಂಗ್ ಪುಡಿ ಎಲ್ಲ ಶೆಡ್ ಒಳಗಡೆ ಎಲ್ಲ ಹಾಕಿ ಕ್ಲೀನಾಗಿ ಇಟ್ಕೊಂಡಪ್ಪ ಅಂದರೆ ಯಾವುದೇ ರೋಗ ಬರೋಲ್ಲ. ಇನ್ನೊಂದು ಹಾಲು ರೋಗ ಅಂತ ಒಂದು ಬರುತ್ತೆ. ಅದು ಈ ಸಪ್ಪೆ ರೋಗಕ್ಕಿಂತ ಹಾಲು ರೋಗನೇ ಸ್ವಲ್ಪ ಜಾಸ್ತಿ ಲಾಸ ಉಂಟು ಮಾಡೋದು. ಅದು ಅದು ಆ್ಯಕ್ಚುಲಿ ನಾಲ್ಕನೇ ಜ್ವರ ಪಾಸ್ ಆದಮೇಲೆ ಏನಾದರೂ ಹಾಲು ರೋಗ ಏನಾದರೂ ಕಾಣಿಸ್ಕೊಂಡ್ರೆ ಅದು ಸಂಪೂರ್ಣ ಬೆಳೆನೇ ನಾಶ ಆಗೋದು, ಬೆಳೆನೇ ಬರೋಲ್ಲ, ಆ ಬೆಳೆ ಕಂಪ್ಲೀಟ್ ಲಾಸ್ ಆಗುತ್ತೆ. ಅದು ಯಾಕೆ ಬರುತ್ತೆ ಅಂದಪ್ಪ ಅಂದರೆ ಇದೇ ಇದು ಧೂಳು ಹತ್ತಿದ ಸೊಪ್ಪು ತಿನ್ನೋದ್ರಿಂದ, ಮತ್ತು ನೀರಿನ ತೊಯ್ದಿರೋ ತಪ್ಪಲ ಹಾಕಿರೋದು, ಮತ್ತು ಶೆಡ್ಡು ಎಲ್ಲ ಸರಿಯಾಗಿ ಡಿಸ್ಇನ್ಫೆಕ್ಷನ್ ಮಾಡದೆ ಬೆಳೆ ಮಾಡಿದ್ನಪ್ಪ ಅಂದರೆ ಆ ಥರ ರೋಗ ಬರುತ್ತೆ. ಅದು ಬರೋದ್ರಿಂದ ಇಡೀ ಸಂಪೂರ್ಣ ಬೆಳೆನೇ ಲಾಸ್ ಆಗಿ ಹೋಗುತ್ತೆ. ಅದು ನೀವು ಬರೀ ಇದು ಒಂದೇ ಕೃಷಿ ಮಾಡಿದ್ರ ಏನು ಉಳಿದದ್ರ ಜೊತೆಗೆ ಇದನ್ನ ಇಟ್ಕೊಂಡಿದ್ರಿ, ಅದಕ್ಕೂ ಇದಕ್ಕೂ ವ್ಯವಸ್ಥೆ ಹೆಂಗೆ ಮಾಡ್ಕೊಂಡ್ರಿ? ಆಮೇಲೆ ಲೇಬರ್ ಸಮಸ್ಯೆ ಏನಾದರೂ ಅನ್ನಿಸ್ತಾ? ಆಮೇಲೆ ಪರಿಣಿತಿ ಬೇಕು ಏನಾದ್ರು ತರಬೇತಿ ಅದೆಲ್ಲ ತೊಗೊಂಡ್ರ ಆ ಬಗ್ಗೆ ಎಲ್ಲ ಹೇಳಿ. ಇಲ್ಲ, ಇದ್ರ ಜೊತೆಗೆ ನಾವು ಬೇರೆ ಬೆಳೆ ಬಾಳೆ ಬೆಳೆ ಮಾಡ್ತಾ ಇದ್ವಿ. ಆ ಬಾಳೆ ಬೆಳೆ ಮಾಡ್ತಿದ್ದೆ. ಇದು ಆ್ಯಕ್ಚುಲಿ ಇದು ಈಗ ಒಂದು ಅದೇ 10 ವರ್ಷದಿಂದನೇ ಇದೇ ಮೇನ್ ಕ್ರಾಪ್ ಆಗಿ ಮಾಡೋಕೆ ಇದು ಮಾಡಿದ್ವಿ. ಯಾಕೆಂದರೆ ಇದು ಪ್ರತಿ ತಿಂಗಳು ಆದಾಯ ಬರೋ ಇದು ಆಗುತ್ತಲ್ಲ, ಆದ್ದರಿಂದ ಇದು ಇದನ್ನೇ ಮೇನ್ ಕ್ರಾಪ್ ಆಗಿ ಮಾಡೋದಕ್ಕೆ ಶುರು ಮಾಡಿದ್ವಿ. ಇದಕ್ಕೆ ನಾವು ತರಬೇತಿ ಅಂತ ಏನು ತಗೊಂಡಿಲ್ಲ. ಆದರೆ ನಮ್ಮ ಅದೇ ಪಕ್ಕದೂರಲ್ಲಿರ್ತಕ್ಕಂಥ ರೈತರೇ ಒಬ್ಬರು ಪರಿಚಯ ಇದ್ದವರಿದ್ದರು, ಅವ್ರ ಹತ್ರನೇ ಎಲ್ಲ ಮಾಹಿತಿ ಎಲ್ಲ ಕಲೆಕ್ಟ್ ಮಾಡ್ತಾಯಿದ್ವಿ. ಮತ್ತು ಆಮೇಲೆ ನಮಗೆ ಅಧಿಕಾರಿಗಳು ಹೊಸಪೇಟೆಯಲ್ಲಿ ಇರ್ತಿದ್ರು, ಕೃಷಿ ವಿಸ್ತರಣಾ ಕೇಂದ್ರ ಹೊಸಪೇಟೆಯಲ್ಲಿದೆ, ಅದರಲ್ಲಿ ಸುಧೀರ್ ಸರ್ ಅಂತ ಒಬ್ಬರು ಇದ್ದರು, ಅವರು ಮತ್ತು ಇನ್ನೊಬ್ಬರು ಎರ್ಸ್ವಾಮಿ ಅಂತ ಒಬ್ಬರು ಇದ್ದರು. ಅವರು ನಾವು ಹೊಸದಾಗಿ ಮಾಡಿರೋದ್ರಿಂದ ಅವರು ಎರಡು ದಿನಕ್ಕೆ ಒಂದ್ಸರಿ ಮೂರು ದಿನಕ್ಕೆ ಒಂದ್ಸರಿ ಊರಿಗೆ ಭೇಟಿ ಕೊಟ್ಟು ಅವಳು ಯಾವ ರೀತಿ ಇದೆ, ಏನು ಮಾಡಬೇಕು, ಏನು ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಎಲ್ಲ ಮಾಹಿತಿನೆಲ್ಲ ಅವರು ಕರೆಕ್ಟಾಗಿ ಹೇಳ್ತಾಯಿದ್ರು ನಮಗೆ. ನಾವೇನು ಅದ್ರ ಬಗ್ಗೆ ಯಾವ ತರಬೇತಿಯನ್ನು ತಗೊಂಡಿಲ್ಲ. ಆದರೂ ದಾವಣಗೆರೆ ಹತ್ರ ತೋಳುಣಿಸಿ ಅಂತ ಒಂದು ಟ್ರೈನಿಂಗ್ ಸೆಂಟ್ರ್ ಇದೆ, ಅಲ್ಲಿಗೆ ಹೋಗಿದ್ವಿ, ನೋಡ್ಕೊಂಬರೋದಕ್ಕೆ ಹೋಗಿದ್ವಿ ಅಷ್ಟು. ನಾವು ಮತ್ತು ಅದು ಬಿಟ್ಟನಪ್ಪ ಅಂದರೆ ನಾವು ಬೇರೆ ಯಾವುದೇ ತರಬೇತಿಯನ್ನು ತಗೊಂಡಿಲ್ಲ ನಾವು. ಆಮೇಲೆ ಅದು ಲೇಬರ್ ಅಂದರೆ ನಾವು ಈಗ ಸ್ವಲ್ಪ ಮಾಡಿರೋದ್ರಿಂದ ನಾವು ಮನೆಯವರಲ್ಲೇ ನಾವೊಂದು 4 ಜನ ಅಣ್ಣ ತಮ್ಮಿದ್ವಿ. ನಾವು ಸ್ಟಾರ್ಟಿಂಗ್ ಮಾಡಿದಾಗ ನಾವೇ ಮನೆಯವರೇ ಮಾಡ್ಕೊಳ್ತಿದ್ವಿ. ಆದರೆ ಸ್ಟಾರ್ಟಿಂಗ್ ಅಂದರೆ ಈಗ ಹುಳು ಚಿಕ್ಕವಿದ್ದಾಗೇನು ಅಷ್ಟು ಲೇಬರ್ ಪ್ರಾಬ್ಲಮ್ ಬರೋಲ್ಲ. ಹುಳು ಮೂರನೇ ಜ್ವರದವರೆಗೂ ಸಾಮಾನ್ಯವಾಗಿ ಒಂದು ಇಬ್ಬರು ಮೇಂಟೈನ್ ಮಾಡ್ಬೋದು, ಒಂದು 100 ಮೊಟ್ಟೆ ಹುಳನ್ನ ಇಬ್ಬರು ಮೇಂಟೈನ್ ಮಾಡ್ಬೋದು. 4ನೇ ಜ್ವರ ಪಾಸ್ ಆದಮೇಲೆ ಒಂದು 4 ಜನ ಬೇಕಾಗ್ತದೆ. ಯಾಕಂದರೆ ಸೊಪ್ಪು ಆವಾಗೇ ಜಾಸ್ತಿ ತಿನ್ನೋದಕ್ಕೆ ಸ್ಟಾರ್ಟ್ ಆಗ್ತವೆ, ಹುಳು ಬೆಳೆದಂಗೆಲ್ಲ ಸೊಪ್ಪು ಜಾಸ್ತಿ ತಿನ್ನೋದ್ರಿಂದ ಆಳುಗಳ ಸಮಸ್ಯೆ ಆವಾಗ ಬರುತ್ತೆ. ನಾವು ಮನೆಯವರಿರೋದ್ರಿಂದ ನಾವು ಮನೆಯವರೇ ಮಾಡ್ಕೊಳ್ತಿದ್ವಿ. ಆದರೆ ಇತ್ತೀಚೆಗೆಲ್ಲ ಆಳುಗಳಿನ ಮೇಲೆ ಡಿಪೆಂಡ್ ಆಗಿದ್ವಲ್ಲ, ಮತ್ತು ಬೇರೆ ಆಗಿರೋದ್ರಿಂದ, ಮತ್ತು ನಾವು ಒಬ್ರ ಕೈಯಲ್ಲಿ ಮಾಡೋದು ಆಗಲಾರ್ದ್ರಿಂದ ಆಳುಗಳ ಮೇಲೆ ಡಿಪೆಂಡ್ ಆಗಿದ್ವಿ. ಈಗ ಹಂಗಾಗಿ ಈಗ ಆಳುಗಳ ಮೇಲೆ ಮಾಡ್ತಾಯಿದ್ವಿ. ಶ್ರೀನಿವಾಸ್ ಅವರೇ, ರೇಷ್ಮೆ ಕೃಷಿ ಬಗ್ಗೆ ಹೇಳ್ತಾ ಇದ್ದೀರಿ, ಈಗ ಲಾಭದ ಬಗ್ಗೆ ಹೇಳ್ರಿ. ಬೇರೆ ಕೃಷಿಗೂ ಈ ಕೃಷಿಗೂ ವ್ಯತ್ಯಾಸ ಹೇಗೆ? ಪ್ರತಿ ವಾರ ಇದರದ್ದು ಲಾಭಾಂಶ ಸಿಗ್ತದೆ ಅಂತ ಹೇಳಿದ್ರಿ, ಎಷ್ಟು ಲಾಭ ಬರ್ತದೆ, ನೀವು ಖರ್ಚು ಎಷ್ಟು ಮಾಡಿದ್ರಿ, ಆ ಬಗ್ಗೆ ಎಲ್ಲ ಹೇಳಿ. ಇದು ನಾವು ಮೊದಲು ಅದೇ ಭತ್ತ ಮತ್ತು ಇಲ್ಲಾಂದರೆ ಬಾಳೆ ಮಾಡ್ತಾ ಇದ್ವಿಲ್ಲ ರೀ. ಭತ್ತ ಅಂದರೆ 6 ತಿಂಗಳಿಗೊಂದು ಸಾರಿ ಬೆಳೆ ಬರೋದು, ಇಲ್ಲ ಬಾಳೆ ಅಂದರೆ ವರ್ಷಕ್ಕೊಂದು ಸಾರಿ. ಆದರೆ ಈ ರೇಷ್ಮೆ ಬಂದು ಇದು ಪ್ರತಿ 40 ದಿನಕ್ಕೊಂದು ಸಾರಿ ಕ್ರಾಪ್ ಬರುತ್ತೆ. 40 ದಿನಕ್ಕೊಂದು ಸಾರಿ ಕ್ರಾಪ್ ಬರುತ್ತೆ ಅಂದಪ್ಪ, ನಾವು 1 ಎಕರೆ ರೇಷ್ಮೆ ಮಾಡಿದ್ದೀವಿ ಅಂತಂದರೆ, 1 ಎಕರೆಗೆ ರೇಷ್ಮೆ ಮಾಡಿದರೆ ಒಂದು ಅದು ಫರ್ಟಿಲೈಸರು ಮತ್ತು ಎಲ್ಲ ಕೂಲಿ ಆಳು ಎಲ್ಲ ಸೇರಿ ಒಂದು 5-6 ಸಾವಿರ ರೂಪಾಯಿ ಖರ್ಚು ಬರುತ್ತೆ ಅದರದ್ದು. ಮತ್ತು ರೇಷ್ಮೆ ಮೊಟ್ಟೆ, ಈಗ 1 ಎಕರೆಗೆ ರೇಷ್ಮೆ ಮೊಟ್ಟೆ ಏನಿಲ್ಲ ಅಂದರೆ ಒಂದು 250-300 ಮೊಟ್ಟೆ ತರ್ತೀವಿ. 200 ಮೊಟ್ಟೆಗೆ ಒಂದು 1200-1500 ರೂಪಾಯಿ ಆಗುತ್ತೆ. ಅದು ಎಲ್ಲ ಸೇರಿ ಈಗ 100 ಮೊಟ್ಟೆಗೆ ಏನಿಲ್ಲ ಅಂದರೆ ಒಂದು 10-12 ಸಾವಿರ ರೂಪಾಯಿ ಖರ್ಚು ಮಾಡ್ತೀವಿ ನಾವು. ಆದರೆ ಅದು ಬೆಳೆ ಬರೋದು 100 ಮೊಟ್ಟೆಗೆ 150-200 ಕೆಜಿವರೆಗೆ ಬರುತ್ತೆ. ಅಂದರೆ ಸೊಪ್ಪಿನ ಗುಣಮಟ್ಟ ಮತ್ತು ಅದು ಕ್ಲೀನಾಗಿ ಮೇಂಟೆನೆನ್ಸ್ ಮಾಡೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಹಾಗಾಗಿ 100 ಮೊಟ್ಟೆಗೆ ಒಂದು 150 ಕೆಜಿ ಬಂದರೆ ಕೂಡ, ಆದರೆ ಈಗಿನ ರೇಟ್ನಾಗ ಭಾಳ ಇದೆ. ಈಗಿನ ರೇಟ್ ಬಂದು ಈಗ 500-550 ಎಲ್ಲ ಇದೆ ರೇಟ್ ಈಗ. ಇವಾಗ ಅಂದರೆ ಒಂದು 60-70 ಸಾವಿರ ರೂಪಾಯಿ ಬರುತ್ತೆ 100 ಮೊಟ್ಟೆಗೆ. ಹಾಗಾಗಿ ಖರ್ಚು ಭಾಳ ಕಡಿಮೆ ಆಗುತ್ತೆ. ಅದು ಎಲ್ಲ ನಮ್ಮ ಟ್ರಾನ್ಸ್ಪೋರ್ಟೇಷನ್ನು ಮತ್ತು ನಾವು ಅಲ್ಲಿ ಭೂಮಿಗೆ ಖರ್ಚು ಮಾಡಿರೋದು ಮೊಟ್ಟೆದು ಎಲ್ಲ ಸೇರಿದ್ರೆ ಒಂದು 15-20 ಸಾವಿರ ರೂಪಾಯಿ ಬರುತ್ತೆ ಎಲ್ಲ ಹೋಗಿ ಮಾರ್ಕೆಟಿಗೆ ಹೋಗಿ ಬರೋದ್ರಿಂದ. ಈಗಿನ ರೇಟ್ನಲ್ಲಿ ಅದೊಂದು 30-40 ಸಾವಿರ ರೂಪಾಯಿ ಲಾಭ ಇದೆ ಈಗಿನ ರೇಟಲ್ಲಿ. ಬಟ್ ಆವಾಗ ಅಂದರೆ ಸ್ವಲ್ಪ ಕಡಿಮೆ ಇರ್ತಿತ್ತು. ಆವಾಗ ಕಡಿಮೆ ಇರುತ್ತೆ ಅಂದರೆ ಅದು ಆಳಿಂದು ಕೂಡ ಕಡಿಮೆ ಇರ್ತಿತ್ತು. ಹಂಗಾಗಿ ಬೇರೆ ಬೆಳೆಗಳಿಗೆ ಹೋಲಿಸಿದ್ನಪ್ಪ ಅಂದರೆ ರೇಷ್ಮೆ ಬೆಳೆ ಒಳ್ಳೆ ಉತ್ಪನ್ನ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಶ್ರೀನಿವಾಸ್ ಅವರೇ, ನಿಮ್ಮದು ಕೃಷಿ ಪ್ರಧಾನ ಕುಟುಂಬ, ಮನೆಯಲ್ಲಿ ವ್ಯವಸಾಯ ಮೊದಲಿಂದನೂ ಮಾಡ್ತಾ ಇದ್ರಿ? ಹಾಂ, ಮೊದಲಿಂದನೂ ವ್ಯವಸಾಯ ಮಾಡ್ತಾ ಇರೋಣ. ನಮ್ಮ ತಂದೆಯವರು ವೈ ವೀರಣ್ಣ ಅಂತೇಳಿ, ನಮ್ಮದು ಎಲ್ಲ ಈಗ 9 ಎಕರೆ ಹೊಲ ಇದೆ ಎಲ್ಲ. ಅದಕ್ಕೆಲ್ಲ ಭತ್ತ ಹಾಕ್ತಾಯಿದ್ವಿ ಮತ್ತು ಬಾಳೆ ಹಾಕ್ತಾಯಿದ್ವಿ. ಮತ್ತು ಮನೆಯಲ್ಲಿ ಎಲ್ಲ ದನಗಳು ಎಲ್ಲ ಎತ್ತುಗಳು ಎಲ್ಲವೂ ಇರ್ತಾಯಿದ್ವು. ಮನೆಯಲ್ಲಿ ಎಲ್ಲರೂ ಮಾಡ್ಕೊಂಡು ಹೋಗ್ತಾಯಿದ್ರಿ. ಹಾಗಾಗಿ ನಾವು ಈಗ ಒಂದು 10-15 ವರ್ಷದಿಂದ ಚೇಂಜ್ ಮಾಡಿದ್ವಿ ನಾವು ಅಪ್ಪತ್ತೀರಿಗೆ ಹೋದ್ಮೇಲೆಲ್ಲ. ಈಗ ನೀವು ಕೃಷಿ ಪ್ರಧಾನ ಕುಟುಂಬದಿಂದ ಬಂದವರು, ಹಿಂಗೆ ಕೃಷಿಯ ಬಗ್ಗೆ ಪೂರ್ತಿ ಕಲ್ಪನೆ ನಿಮಗಿದ್ದೇ ಇರ್ತದೆ. ಅಲ್ಲಿ ಸಮಸ್ಯೆಗಳೇನು, ಅಲ್ಲಿ ಲಾಭ ಏನು, ಅಲ್ಲಿ ಸಿಗುವಂಥ ಸುಖ ಏನು, ಅಲ್ಲಿಯ ಆತಂಕಗಳೇನು ಎಲ್ಲ ತಮಗೆ ಗೊತ್ತು. ಈ ಥರ ಸಾಮಾನ್ಯ ಕೃಷಿಯನ್ನು ಬಿಟ್ಟು ರೇಷ್ಮೆ ಕೃಷಿಗೆ ಹೊರಳಬೇಕಾದ್ರೆ ಏನಪ್ಪ, ಏನಾದರೂ ಲಾಸ್ ಆದರೆ ಹೇಗೆ, ಏನು ಮಾಡೋದು, ಅಥವಾ ಅದಕ್ಕೆ ಏನಾದ್ರು ಪೂರ್ವ ಸಿದ್ಧತೆ ಒಂದು ಸ್ವಲ್ಪ, ಅಂದರೆ ಮನೆ ವ್ಯವಸ್ಥೆ ನಡೆಸಲಿಕ್ಕೆ ಏನು ತೊಂದರೆ ಆಗಬಾರ್ದು, ಆ ಥರ ಎಲ್ಲ ಏನಾದರೂ ಕಾಳಜಿ ತೊಗೊಂಡು ಏನಾದರೂ ಮಾಡಿದ್ರ? ಆ ಥರದ್ದು ಏನಿಲ್ಲ, ಅದು ಮೂಲ ಬಂದ್ಬಿಟ್ಟು ಅದೇ ರೇಷ್ಮೆನೇ ಮಾಡ್ತಾ ಇದ್ವಿ ನಾವು. ಆ ಥರ ಏನು ಲಾಸ್ ಆದರೆ ಒಂದು ತಿಂಗಳು ಲಾಸ್ ಆದಪ್ಪ ಮುಂದಿನ ತಿಂಗಳು ಬೆಳೆ ಗ್ಯಾರಂಟಿ ಬರ್ತದೆ ಎಂಬ ನಂಬಿಕೆನೇ ನಮಗೆ ಜಾಸ್ತಿ ಇರೋದ್ರಿಂದ ರೇಷ್ಮೆ ಬೇಸಾಯನೇ ಮಾಡೋದಕ್ಕೆ ಇಷ್ಟ ಆಯ್ತು. ಅದು ಬೇರೆ ಬೆಳೆ ಅಂದರೆ ಮತ್ತೆ ಮಾಡ್ತೀವಿ ಬೇರೆ ಬೆಳೆ, ಈಗಲೂ ಮಾಡ್ತಾ ಇದ್ವಿ. ಈಗ ಬಾಳೆ ಹಾಕಿದ್ವಿ, ಬಾಳೆ ಅದು ವರ್ಷಕ್ಕೊಂದ್ಸರಿ ಬರೋದು, ಗಾಳಿ ಬಿಸಿಲು ಎಲ್ಲ ಬಿದ್ದು ಅಂದಪ್ಪ ಅಂದ್ರೆ ಲಾಸ್ ಆಗುತ್ತೆ. ವರ್ಷ ಪೂರ್ತಿ ಬೆಳೆದಂಥ ಬೆಳೆ ಒಂದಿನದಲ್ಲಿ ಗಾಳಿ ಬಿಸಿಲು ಲಾಸ್ ಆಗುತ್ತೆ. ಒಂದು 3 ವರ್ಷದಿಂದ ಗಾಳಿ ಬೀಸಿದ್ದು ಲಾಸ್ ಆಗಿದ್ದು, ಇನ್ನು ಇದು ಲಾಸಲ್ಲೇ ಇದು. ಇನ್ನು ನೀವು ಕಲ್ತಿದ್ದು ಏನು ಎಲ್ಲಿ? ನಮ್ಮದು ಎಜುಕೇಷನ್ ಮುಂದ್ಬಿಟ್ಟು ನಾನು ಬಿ ಪಿ ಎಡ್ ಮಾಡಿದ್ದೀನಿ. ನಾನು ಬಿ ಪಿ ಎಡ್ ಆಗಿದೆ. ನಾವು ಅಲ್ಲೇ ಪ್ರೈವೇಟ್ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇದ್ವಿ. ಆದರೆ ಅದೇ ಸ್ವಲ್ಪ ಅವರು ಕೊಡೋದು ಸಂಬಳ ಅದೆಲ್ಲ ಕಡಿಮೆ ಇರೋದ್ರಿಂದ, ಮನೆಯಲ್ಲೇ ಭೂಮಿ ಇರೋದ್ರಿಂದ ಅದೇ ಕೆಲಸನ ಇಲ್ಲೇ ಮನೆಯಲ್ಲೇ ಮಾಡಿದರೆ ಅನುಕೂಲ ಅಂತೇಳಿ ನಾವು ಈಗ ಮೊನ್ನೆ ಬಾಳೆ ಲಾಸ್ ಆಯಿತು. ಬಾಳೆದೆಲ್ಲ ಒಂದು 3 ವರ್ಷ ಕಂಟಿನ್ಯೂ ಲಾಸ್ ಆಯಿತು. 2014 ಸಿಕ್ಕಪಟ್ಟೆ ಗಾಳಿ ಇತ್ತಲ್ರಿ, 3 ವರ್ಷ ಕಂಟಿನ್ಯೂ ಲಾಸ್ ಆಯಿತು. ಅದಾಗಂತೂ ಭಾಳ ಲಾಸ್ ಆಯಿತು. ಅದ್ರಾಗ ಬಳಿದ್ರೆ ಈ ರೇಷ್ಮೆನಲ್ಲಿ ಪರವಾಗಿಲ್ಲ, ರೇಷ್ಮೆನಲ್ಲಿ ಒಂದು ಬೆಳೆ ಹೋದರೂ ಒಂದು ಬೆಳೆ ಅಂತ ಗ್ಯಾರಂಟಿ ಇರುತ್ತೆ ನಮಗೆ. ಈಗ 1/2 ಎಕರೆ ಮಾಡ್ತಿದ್ದೀವಿ ಅಂದರೂ ಕೂಡ ವರ್ಷಕ್ಕೆ 5 ಬೆಳೆ ಬರ್ತವೆ 1/2 ಎಕರೆನಲ್ಲಿ. ಹಾಗೆ ಒಂದು ಬೆಳೆ ಹೋದರೂ ಒಂದು ಬೆಳೆ ಗ್ಯಾರಂಟಿ ಅಂತ ಇದ್ದೇ ಇರುತ್ತೆ. ಹಾಗೆ ಅದ್ರ ಬಗ್ಗೆ ಏನು ಲಾಸ್ ಏನೇ ಇಲ್ಲ. ಯಾರ್ಯಾರು ಇದ್ದಾರೆ ನಿಮ್ಮ ಮನೇಲಿ? ನಾವಿರೋದು ನಾವು ಮತ್ತು ನಮ್ಮ ಹೆಂಡತಿ, 2 ಮಕ್ಕಳಿದ್ದಾರೆ. ದೊಡ್ಡ ಮಗಳು ಬಂದುಬಿಟ್ಟು ಈಗ ಇಂಜಿನಿಯರಿಂಗ್ ಮಾಡ್ತಾಯಿದ್ದಾಳೆ. 2ನೇ ಹುಡುಗಿ UKG ಹೋಗ್ತಿದ್ದಾಳೆ. 2 ಹೆಣ್ಮಕ್ಕಳಿದ್ದಾರೆ. ಹಾಂ, ಕೃಷಿ ಏ ಬೇಜಾರೇನಿಲ್ಲ. ಮಗಳು ಇಂಜಿನಿಯರಿಂಗ್ ಅಂತ ಹೇಳಿದ್ರಿ, ಮಕ್ಕಳಿಗೆಲ್ಲ ಇಷ್ಟು ಓದಿಸ್ತಾ ಇದ್ದೀರಿ ಹೆಣ್ಮಕ್ಕಳಿಗೆ, ಹಾಂ, ಮುಂದೆ ಅವ್ರ ಬಗ್ಗೆ ಏನೇನು ಭವಿಷ್ಯದಲ್ಲಿ ಏನು ವಿಚಾರಗಳನ್ನು ಇಟ್ಕೊಂಡಿರಿ, ನಮ್ಮ ಮಕ್ಕಳು ಹೀಗಿರಬೇಕು ಹಾಗಿರಬೇಕು ಅಂತ? 2 ಹೆಣ್ಮಕ್ಕಳು ಭಾಳ ಸುಖದ ಜೀವನ ಅಂತಿದ್ದೀರಿ, ಹೆಣ್ಮಕ್ಳು ಅಂತಃಕರಣನೇ ಬೇರೆ ಅಲ್ಲ? ಅಲ್ಲ, ಅದು ಕರೆಕ್ಟೇ. ಅದು ಯಾರಾದ್ರೂ ಹುಡುಗರಿಗಿನ್ನ ಹೆಣ್ಮಕ್ಳೇ ಚೆನ್ನಾಗಿ ಅಂದರೆ ಇವಾಗ ಅನಿಸ್ತಾ ಇದೆ. ಏನೋ ಓದ್ತಾ ನಂಬ್ತಿದ್ರೆ ಓದಿಸ್ತಿದ್ವಿ ಅಷ್ಟೇ ನಾವು, ಅವ್ರು ಇಲ್ಲ ಅಂತಂದ ಹೇಳಿಲ್ಲ. ಏನಾದರೂ ಪ್ರಶಸ್ತಿಗಳು ಏನಾದ್ರು ಬಂದಿದ್ದಿದೆಯಾ, ಸನ್ಮಾನಗಳು? ಇಲ್ಲ, ಆ ಥರದ್ದು ಯಾವುದಿಲ್ಲ ಮೇಡಮ್. ನಾನು ಫಸ್ಟ್ ಟೈಮ್ ನಾನು ರಾಮಸರದಲ್ಲಿ ಮಾಡಿದ್ರದ್ರಿಂದ ಇವತ್ತಿಗೆ ಒಂದು ಏನಿಲ್ಲ 150-200 ಎಕರೆ ಇವತ್ತಿಗೆ ನನಗೆ ಕಂಟಿನ್ಯೂ ಆಗ್ತಾನೇ ಇದೆ. ಈ ವರ್ಷನೇ ಒಂದು 60-70 ಎಕರೆ ಈ ವರ್ಷನೇ ನಾಟಿ ಮಾಡಿದ್ದಾರೆ ಮತ್ತೆ ಹೊಸದಾಗಿ. ರೇಟ್ ಜಂಪ್ ಆಗಿರೋದ್ರಿಂದ ಈ ವರ್ಷ ಮತ್ತೆ ನಾಟಿ ಮಾಡಿ ಮತ್ತೆ ಮುಂದಿನ ಸರ ಜಾಸ್ತಿ ಆಗ್ತಾನೆ ಹೋಗುತ್ತೆ. ರಾಮಸರ್ ರೇಷ್ಮೆ ಬಂದು ನಾವು ನೋಡಿ ಹೋಗೋದು ಸ್ಟಾರ್ಟಿಂಗ್ ಮಾಡಿದ್ದು ನಾವು. ಯಾರಾದರೂ ಅದನ್ನು ಕೇಳೋದಕ್ಕೆ ಬಂದರೆ ಕೂಡ ನಮ್ಮದೇನು ಅಭ್ಯಂತರ ಇಲ್ಲ, ನಾವೆಲ್ಲರಿಗೂ ಅದ್ರ ಬಗ್ಗೆನ ಒಳ್ಳೆಯದನ್ನ ಹೇಳೋದು. ಆ ಥರ ಮಾಡಿರಿ ಈ ಥರ ಮಾಡಿರಿ ಎಲ್ಲ ಬರ್ತಿರ್ತಾರೆ ನಮ್ಮೂರಲ್ಲಿ, ನಮ್ಮವ್ರು ಬರ್ತಿರ್ತಾರೆ, ಬೇರೆಯವ್ರವ್ರು ಬರ್ತಿರ್ತಾರೆ, ನಮ್ಮೂರವ್ರು ಬರ್ತಿರ್ತಾರೆ. ನಮ್ಗೆ ಎಷ್ಟು ಹೇಳಿದ್ರು ನಾವು ಅಷ್ಟು ಹೇಳ್ತೀವಿ, ಆದರೆ ಅವರಿಗೆ ಇದು ಮಾತ್ರ ಮಾಡೋದಲ್ಲ, ಯಾವುದು ಎಲ್ಲ ವಿಷಯಗಳನ್ನ ತಿಳಿಸಿ ಹೇಳ್ತೀವಿ ನಾವು. ಹೌದು ಹೌದು ಹೌದು, ಯಾರಾದರೂ ಕರೆದ್ರೆ ಅಂತೂ ಹೋಗೇ ಹೋಗ್ತೀವಿ. ಅದಂತ ಇಲ್ಲ, ಯಾರಿಗೂ ಇಲ್ಲ ಅನ್ನಲ್ಲ, ಯಾರೇ ಆಗಿರಲಿ ಅವರು, ಯಾರೇ ಆಗಿರಲಿ ಯಾರಿಗೂ ಇಲ್ಲ ಅನ್ನಲ್ಲ. ಯಾರು ಕರೆದ್ರೆ ಅವ್ರ ಹತ್ರ ಹೋಗೋದು, ಏನೇ ಪ್ರಾಬ್ಲಮ್ ಇದ್ದರೂ ನಮಗೆ ತಿಳಿದು ನಾವು ಹೇಳ್ತೀವಿ, ಈ ಥರ ಮಾಡ್ರಿ ಆ ಥರ ಮಾಡ್ರಿ. ಇಲ್ಲ ಅಂದಪ್ಪ ನಾವು ಇಲ್ಲ ಅಲ್ಲಿ ಆಫೀಸರಿಗೆ ಫೋನ್ ಮಾಡಿ ಹೇಳ್ರಿ, ಅವರು ಹೇಳ್ತಾರೆ, ಆ ಥರದ್ದು ಮಾಹಿತಿ ಅಂತ ಕೊಟ್ಟೆ ಕೊಡ್ತೀವಿ ನಾವು. ಈಗ ಕೃಷಿ ಎಲ್ಲ ಮಾಡ್ತೀರಿ, ಇಡೀ ದಿವಸ ಹೊಲದಲ್ಲಿ ಕೆಲಸ ಆಗ್ಬಿಡುತ್ತೆ, ಭಾಳ ಬೇಜಾರು ಅನಿಸಿದಾಗ ಏನು ಮಾಡ್ತೀರಿ? ಬೇಜಾರು ಅಂತ ಏನು ಅನ್ಸಲ್ಲ, ಬೇಜಾರು ಅನಿಸಿದ್ರೆ ಏನು ಫ್ರೆಂಡ್ಸ್ ಇರ್ತಾರೆ ಅಷ್ಟೇ, ಸಾಯಂಕಾಲ ಮಾತಾಡಿಕೊಂಡ್ರೆ ಬೇಜಾರು ಅಂತ ಏನು ಅನಿಸಲ್ಲ. ಈಗ ಸ್ವಚ್ಛ ಭಾರತ ಅಭಿಯಾನಕ್ಕೆ ಭಾಳ ಕೆಲಸ ನಡೀತಾ ಇದೆ, ಎಲ್ಲ ಹಳ್ಳಿಗಳಲ್ಲೂ ಸ್ವಚ್ಛತೆ ಇರಬೇಕು, ಎಲ್ಲ ಮನೆ ಮನೆಗೂ ಶೌಚಾಲಯ ಇರಬೇಕು. ನಿಮ್ಮ ಊರಲ್ಲಿ ಜಾಗೃತಿ ಮೂಡಿಸ್ಲಿಕ್ಕೆ ಏನಾದ್ರು ಪ್ರಯತ್ನ ಮಾಡ್ತಿರ್ತೀರಾ? ಇಲ್ಲ, ನಮಗೆ ತಿಳಿದವರಿಗೆ ಮಾತ್ರ ನಾವು ಹೇಳ್ತಾ ಇರ್ತೀವಿ, ಆ ಥರ ಇರ್ರಿ, ಈ ಥರ ಕ್ಲೀನಾಗಿರ್ರಿ, ಆ ಥರ ಇರ್ರಿ ಅಂತೇಳಿ. ಪರಿಚಯ ಇದ್ದವ್ರಿಗೆಲ್ಲ ಹೇಳೋದು ಈ ಥರ ಇದು ಮಾಡಿರಿ ಕ್ಲೀನ್. ಅದು ಸ್ವಲ್ಪ ಕ್ಲೀನಾಗಿ ಇಟ್ಕೊಂಡಪ್ಪ ಅಂದರೆ ಎಲ್ಲ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ವಾತಾವರಣ ಕೂಡ ಚೆನ್ನಾಗಿರುತ್ತೆ, ನಾವು ಚೆನ್ನಾಗಿರ್ತೀವಿ, ಸುತ್ತಮುತ್ತ ಇರೋರು ಕೂಡ ಚೆನ್ನಾಗಿರ್ತಾರೆ. ಸಮಸ್ಯೆ ಅಂದರೆ ಸ್ವಲ್ಪ ತಿಳುವಳಿಕೆ ಕಡಿಮೆ ಇರುತ್ತಲ್ಲ ಹಳ್ಳಿಗಳಲ್ಲಿ, ಸ್ವಲ್ಪ ತಿಳುವಳಿಕೆ ಕಡಿಮೆ, ಎಲ್ಲೆಂದ್ರಲ್ಲೇ ಬಿಸಾಡೋದು, ಎಲ್ಲೆಂದ್ರಲ್ಲೇ ಉಗುಳೋದು, ಈ ಥರ ಮಾಡ್ತಾ ಇರ್ತಾರೆ. ಅಂಥದ್ರ ಬಗ್ಗೆ ಸ್ವಲ್ಪ ಹೇಳೋದು ಅಷ್ಟೇ, ಚೆನ್ನಾಗಿರ್ರಿ ಇದು ಮಾಡ್ರಿ ಅಂತ ಹೇಳಿ. ನಿಮ್ಮ ಹಳ್ಳಿಲಿ ಏನು ಪರಿವರ್ತನೆ ತಂದಿದ್ದೀರಾ ಏನಾದರೂ? ಯುವಕ ಸಂಘ ಅಂಥ ಸಂಘಗಳನ್ನು ಮಾಡಿಕೊಂಡು ಎಲ್ಲರಿಗೂ ಜಾಗೃತಿ ಮೂಡಿಸಿ ಅಂಥ ಪ್ರಯತ್ನಗಳನ್ನು ಆ ಥರದ್ದು ಸಂಘ ನಾವು ಕೂಡ ಮಾಡಿದ್ವಿ. ಈ ಒಂದು ಅದೇ ಒಂದು 10-12 ವರ್ಷದಿಂದ ಒಂದು ಮಾಡಿದ್ದು ಒಂದು ಸಂಘ ಅಂತೇಳಿ. ಅದ್ರ ಮುಖಾಂತರ ನಾವು ಇದೇ ಈ ವನ ಮಹೋತ್ಸವ, ಈ ಗಿಡಗಳನ್ನ ಇಡೋದು, ಮತ್ತು ಸ್ಕೂಲಲ್ಲಿ ಕಾಂಪಿಟೇಷನ್, ಹುಡುಗರಿಗೆ ಪ್ರಬಂಧ, ರಂಗೋಲಿ ಈ ಥರದ್ದು ಮಾಡಿ ಪ್ರೈಜ್ ಕೊಡೋದು, ಈ ಥರದ್ದೆಲ್ಲ ಮಾಡ್ತಾಯಿದ್ವಿ. ಅದೇನು ಆದರೆ ಇತ್ತೀಚೆಗೆ ಮತ್ತು ಸ್ವಲ್ಪ ನಾವು ಈ ಕಡೆ ಅಗ್ರಿಕಲ್ಚರ್ ಕಡೆ ಬಂದಿರೋದ್ರಿಂದ ಸ್ವಲ್ಪ ಕಡಿಮೆ ಇದೆ. ಆದರೆ ಯಾರಾದರೂ ಬೇರೆಯವ್ರು ಕರೆದ್ರೆ ಅದನ್ನು ಪಾರ್ಟಿಸಿಪೇಟ್ ಮಾಡ್ತೀವಿ. ಅದೇ ನಮ್ಮ ರೈತ ಬಾಂಧವರೆಲ್ಲ ನಿಮ್ಮ ಮಾತು ಕೇಳ್ತಿರ್ತಾರೆ, ರೇಷ್ಮೆ ಕೃಷಿ ಬಗ್ಗೆ ಹೇಳಿದ್ರಿ, ಆಮೇಲೆ ನಮ್ಮ ಹಳ್ಳಿಯ ಪ್ರತಿ ನಮ್ಮ ಜವಾಬ್ದಾರಿಗಳೇನು ಅಂತ ಹೇಳಿದ್ರಿ, ಹೆಣ್ಮಕ್ಳನ್ನು ಓದಿಸ್ಬೇಕು ಅಂತ ಹೇಳಿದ್ರಿ, ಅವ್ರಿಗೇನು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ ನಮ್ಮ ಕೇಳುಗರಿಗೆ? ಎಲ್ಲರೂ ಅವ್ರವ್ರ ಕೆಲಸಗಳು ತಾವು ತಿಳ್ಕೊಂಡು ಮಾಡಿದ್ನಪ್ಪ ಅಂದರೆ ಎಲ್ಲವೂ ಸ್ವಚ್ಛ ಭಾರತ ಆಗಿ ಪರಿವರ್ತನೆ ಆಗುತ್ತೆ. ಮತ್ತು ಎಲ್ಲರೂ ಓದಿಸ್ಬೇಕು, ಓದ್ನೆ ಅನ್ನೋರಿಗೆ ಓದಿಸ್ಬೇಕು, ಬಲವಂತ ಮಾಡೋದೇನು ಇಲ್ಲ ಆ ಥರ. ಇದು ಕೃಷಿ ಬಗ್ಗೆ ಅದೇ ನಾವು ರೇಷ್ಮೆ ಅಂತ ಮಾಡ್ತಾಯಿದ್ದೀವಿ ಈಗ ಸದ್ಯ, ಅದರ ಬಗ್ಗೆ ಯಾರಾದರೂ ಮಾಹಿತಿ ಬಂದರೂ ಕೂಡ ನಾವು ಹೇಳೋದಕ್ಕೆ ತಯಾರಿದ್ದೀವಿ. ರಾಮ್ ನಮ್ಮ ದೂರವಾಣಿ ಸಂಖ್ಯೆ ಬಂದುಬಿಟ್ಟು 9620904554 9620904554. ಕೇಳಿದ್ರಲ್ಲ ಕೆಳಗ್ರೆ ಶ್ರೀನಿವಾಸ್ ಅವರ ಮಾತುಗಳನ್ನು, ರೇಷ್ಮೆ ಕೃಷಿ ಬಗ್ಗೆ ತಾವೇನಾದರೂ ಮಾಹಿತಿ ಬೇಕಿದ್ದರೆ ದಯಮಾಡಿ ಈ ಸಂಖ್ಯೆ ಕರೆ ಮಾಡಿ ಅವರು ತಮಗೆ ಸಿಗ್ತಾರೆ, ಮಾಹಿತಿಯನ್ನು ತಿಳ್ಕೊಳ್ರಿ. ಇನ್ನೂ ಹೆಚ್ಚಿಗೆ ಮಾಹಿತಿ ಬೇಕು ಅಂತಂದರೆ ರಾಮಸಾಗರಕ್ಕೆ ಹೋಗ್ಬಿಟ್ರೆ ಅಲ್ಲಿ ಶ್ರೀನಿವಾಸ್ ಅವ್ರ ತೋಟ ನೋಡಬಹುದು, ಅಲ್ಲಿ ಅವ್ರ ತೋಟದ ಬಾಳೆಹಣ್ಣು ಸವಿಬಹುದು, ಜೊತೆಗೆ ರೇಷ್ಮೆ ಕೃಷಿ ಬಗ್ಗೆ ಮಾಹಿತಿಯನ್ನು ಕೂಡ ಮಾಡ್ಕೊಳ್ಬಹುದು. ತಪ್ಪದೆ ಹೋಗಿ ಬನ್ನಿ ರಾಮಸಾಗರಕ್ಕೆ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಶ್ರೀ ವೈ ಶ್ರೀನಿವಾಸ್ ಅವರೊಂದಿಗೆ ರೇಷ್ಮೆ ಕೃಷಿ ಕುರಿತು ಸಂದರ್ಶನ ಕೇಳಿದಿರಿ. ಈಗ ನುಗ್ಗೆ ಬೆಳೆ ಬೇಸಾಯದ ತಾಂತ್ರಿಕತೆಗಳ ಕುರಿತು ಡಾಕ್ಟರ್ ಪ್ರದೀಪ್ ಬಿರಾದಾರ್ ಅವರೊಂದಿಗೆ ಸಂದರ್ಶನ. ರೈತ ಮಿತ್ರರೇ, ಇವತ್ತು ನಮ್ಮ ಜೊತೆ ಕೊಪ್ಪಳದ ಕೃಷಿ ವಿಸ್ತೀರ್ಣ ಶಿಕ್ಷಣ ಸಂಸ್ಥೆಯಲ್ಲಿ ತೋಟಗಾರಿಕಾ ತಜ್ಞರಾಗಿರುವ ಪ್ರದೀಪ್ ಬಿರಾದಾರ್ ಅವರಿದ್ದಾರೆ. ಇವತ್ತು ಅವರು ನುಗ್ಗೆ ಬೆಳೆಯ ಬೇಸಾಯದ ತಾಂತ್ರಿಕತೆಗಳ ಕುರಿತು ನಿಮಗೆ ಮಾಹಿತಿ ನೀಡಲಿದ್ದಾರೆ. ಪ್ರದೀಪ್, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಈ ನುಗ್ಗೆ ಬೆಳೆ ಇತ್ತೀಚೆಗೆ ಜಾಸ್ತಿ ನಮ್ಮ ರೈತ ಮಿತ್ರರಲ್ಲಿ ಪ್ರಚಲಿತಕ್ಕೆ ಬರ್ತಾ ಇದೆ. ಅದಕ್ಕೆ ಮಾರುಕಟ್ಟೆಯಲ್ಲಿ ಬೇಡಿಕೆನೂ ಇರ್ಬೋದು ಅಥವಾ ಅದನ್ನು ನಿರ್ವಹಣೆ ಮಾಡುವಂಥದ್ದಲ್ಲಿ ಸಾಕಷ್ಟು ಜಟಿಲತೆ ಇಲ್ಲದೇನೂ ಇರ್ಬೋದು. ಒಟ್ಟಾರೆ ಏನೇ ಇರಲಿ, ಇವತ್ತು ನಮ್ಮ ರೈತ ಮಿತ್ರರಿಗೆ ಈ ನುಗ್ಗೆ ಬೆಳೆ ಕುರಿತು ಹೆಚ್ಚುವರಿ ಮಾಹಿತಿಯನ್ನು ನೀಡಲಿಕ್ಕೆ ತಾವಿದ್ದೀರಿ. ಮೊಟ್ಟ ಮೊದಲನೇದಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನುಗ್ಗೆ ಬೆಳೆಗೆ ತೋಟಗಾರಿಕೆ ಇಲಾಖೆಯಿಂದ ಕೂಡ ಭಾಳಷ್ಟು

ಬಂದ ಬಂದ ನೇಗಿಲ ಯೋಗಿ ಬಂದ ಬಂದ ನೇಗಿಲ ಯೋಗಿ ಭೂಮಿಯ ಬದುಕನ್ನು ಸರಿದಾರಿಗೆ ತರಲು ಅಸ್ಥಿರ ಬಾಳನ್ನು ಸುಸ್ತಿ